ಮಾಡುವ ಕೈ ಹಿಡಿದು ಕಾಡುವ ಅಮ್ಮಮ್ಮ, ನುಂಗುವಂತೆ ನೋಡುವ ಕಣ್ಣು ಸನ್ನೆ ಮಾಡುವ ಕೈ ಹಿಡಿದು ಕಾಡುವ ಅಮ್ಮಮ್ಮ. ಕಣ್ಣು ಸನ್ನೆ ಮಾಡುವ ಕೈ ಹಿಡಿದು ಕಾಡು